ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಫೆಬ್ರವರಿ 27 ಪೋಲಿಯೋ ಭಾನುವಾರ. 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಫೆಬ್ರವರಿ 27ರಂದು ಮತ್ತೊಮ್ಮೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಲು ಮರೆಯದಿರಿ. ಮೊಬೈಲ್ನಲ್ಲೇ ನಿಯರ್ ಬೈ ವ್ಯಾಕ್ಸಿನೇಷನ್ ಸೆಂಟರ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೂಲಕ ಹತ್ತಿರದ ಬೂತ್ ಗುರುತಿಸಿ ಪೋಲಿಯೋ ಹನಿ ಹಾಕಿಸಿ. ಪೋಲಿಯೋ ಲಸಿಕೆ ಉಚಿತ ಮತ್ತು ಸಂಪೂರ್ಣ ಸುರಕ್ಷಿತ. ಪೋಲಿಯೋ ಲಸಿಕೆ ಹಾಕಿಸುವಾಗ ಕೋವಿಡ್ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ಹೆಚ್ಚಿನ ವಿವರಗಳಿಗೆ ಹತ್ತಿರದ ಆರೋಗ್ಯ ಕೇಂದ್ರ, ಆಶಾ ಆರೋಗ್ಯ ಕಾರ್ಯಕರ್ತರು ಅಥವಾ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕೃಷಿ ಕಾಮಧೇನು ಗೋಲ್ಡ್ ಲೋನ್ ಕೇವಲ 60 ಪೈಸೆ ಪ್ರತಿ ತಿಂಗಳ ಅತಿ ಕಡಿಮೆ ಬಡ್ಡಿ ದರ, ಪ್ರತಿ ಗ್ರಾಮ್ಗೆ ಅತಿ ಹೆಚ್ಚು ಲೋನ್ ಅಮೌಂಟ್. ಹತ್ತಿರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಭೇಟಿ ನೀಡಿ. ಇನ್ನು ಮುಂದೆ ಕೇಳಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕರ್ನಾಟಕದ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈ ಕುರಿತು ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಅಧಿಕಾರಿಯಾದ ಮಹಾಲಕ್ಷ್ಮಿ ಬಿ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇಂದು ನನ್ನೊಂದಿಗೆ ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂತಹ ಮಹಾಲಕ್ಷ್ಮಿ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಮಹಾಲಕ್ಷ್ಮಿ. ನಮಸ್ಕಾರ ಸರ್. ಮಳೆ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆ ಇರಬಹುದು ಅಥವಾ ಯಾವುದೇ ಜಿಲ್ಲೆ ಇರಬಹುದು, ನಾವು ಹೈಸ್ಕೂಲಲ್ಲೆಲ್ಲ ಓದ್ತಿರ್ಬೇಕಾದ್ರೆ ಇಂಡಿಯನ್ ರೈನ್ಫಾಲ್ ಈಸ್ ಗ್ಯಾಂಬ್ಲಿಂಗ್ ಇನ್ ಮಾನ್ಸೂನ್ಸ್ ಅಂತ ಒಂದು ಮಾತನ್ನ ಕೇಳಿರ್ತೇವೆ. ಅಂದ್ರೆ ಒಂಥರ ಗ್ಯಾಂಬಲ್ ಆಡದ ಹಾಗೆ ಅನ್ನೋ ರೀತಿಯಲ್ಲಿ, ಅಂದ್ರೆ ಜೂಜಾಟ ಇದ್ದ ಹಾಗೆ ಅನ್ನೋ ಪ್ರಶ್ನೆ. ಸೊ ಈ ಜೂಜಾಟದ ಮಧ್ಯದಲ್ಲಿ ರೈತರಿಗೆ ಒಂದು ತಾವು ಬೆಳೆದಂತಹ ಬೆಳೆಗೆ ರಕ್ಷಣೆ ಬೇಕಾಗತ್ತೆ. ಈ ರಕ್ಷಣೆ ಬೇಕು ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಇನ್ಶೂರೆನ್ಸ್ ಸ್ಕೀಮ್ಗಳು ಅವು ಇವು ಎಲ್ಲ ಬಂದವು. ಅದರಲ್ಲಿ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಸಹ ಒಂದು. ಈ ಒಂದು ಯೋಜನೆ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ, ಇದು ಯಾಕೆ ಬಂತು, ಇದು ಯಾಕೆ ಕೇಂದ್ರ ಸರ್ಕಾರದ ಒಂದು ಮನಸ್ಸಲ್ಲಿ ಐಡಿಯಾ ಆಗಿ ರೂಪುಗೊಳ್ತು, ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಜಿಲ್ಲೆಯಲ್ಲಿ ಕೃಷಿಯು ಮುಂಗಾರು ಮಳೆ ಆಧಾರಿತವಾಗಿದ್ದು ಮಳೆ ಸರಿಯಾಗಿ ಬರದ ಕಾರಣ ಇದರಿಂದ ಬೆಳೆ ಬೆಳೆದಂತ ರೈತರಿಗೆ ನಷ್ಟ ಸಂಭವಿಸಬಹುದು. ಪ್ರಕೃತಿ ವಿಕೋಪಗಳಾದ ಅತಿವೃಷ್ಟಿ, ಅನಾವೃಷ್ಟಿ, ಭೂ ಕುಸಿತ, ಆಲಿಕಲ್ಲು ಮಳೆ, ಅಕಾಲಿಕ ಮಳೆ ಇತ್ಯಾದಿ ಸಂಭವಿಸೋದ್ರಿಂದ ಬೆಳೆ ನಷ್ಟ ಆಗಿ ಸೊ ಇದರಿಂದ ರೈತರಿಗೆ ತುಂಬಾ ಕಷ್ಟ ಆಗತ್ತೆ. ಈಗ ಮಾವಿರಬಹುದು ಅಥವಾ ಯಾವುದೇ ಒಂದು ಸೀಸನ್ಡ್ ಬೆಳೆಗಳೇ ಇರಬಹುದು, ಕೆಲವೊಂದು ಸಂದರ್ಭದಲ್ಲಿ ಬಂಪರ್ ಬೆಳೆದನ್ನ ಕಾಣ್ತೇವೆ, ಇನ್ ಕೆಲವರಲ್ಲಿ ಆ ವರ್ಷ ಏನು ಇಲ್ದಲೆ ಇರೋದನ್ನು ಕಾಣ್ತೇವೆ, ರೈತರಿಗೆ ಆ ಸಂದರ್ಭದಲ್ಲಿ ನಷ್ಟ ಆಗತ್ತೆ. ಇದು ಪ್ರಕೃತಿ ವಿಕೋಪನ ಹೇಗೆ ಅಂತ. ಹೌದು, ನಾನು ಈಗಾಗಲೇ ಹೇಳ್ದ ಹಾಗೆ ಸಡನ್ ಆಗಿ ಆಲಿಕಲ್ಲು ಮಳೆ ಬಂದಿರುತ್ತೆ ಮತ್ತೆ ಅಕಾಲಿಕ ಮಳೆ ಬಂದಿರುತ್ತೆ. ಬಟ್ ಆ ಬೆಳೆಗೆ ಆ ಸಿಚುಯೇಷನ್ಗೆ ಆ ಮಳೆ ಬೇಡ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅದು ಏನು ಬೆಳೆಗೆ ಏನ್ ನಷ್ಟ ಆಗುತ್ತೆ ಅದು ರೈತರಿಗೆ ತುಂಬಾನೇ ಅನಾನುಕೂಲ ಆಗುತ್ತೆ, ನಷ್ಟ ಆಗುತ್ತೆ. ಇದನ್ನೆಲ್ಲ ಪ್ರಕೃತಿ ವಿಕೋಪಗಳಂತಾನೆ ಹೇಳ್ತಾರೆ. ಇದ್ರ ಜೊತೆಗೆ ಮಲೆನಾಡಲ್ಲಿ ಇನ್ನೊಂದು ಬಹಳ ದುಃಖಕರವಾದ ಸಂಗತಿ ಅಂತ ಹೇಳಿದ್ರೆ ಲ್ಯಾಂಡ್ ಸ್ಲೈಡಿಂಗ್ ಅಂತ ಹೇಳ್ತೇವೆ. ಲ್ಯಾಂಡ್ ಸ್ಲೈಡಿಂಗ್ ಅಂತಂದ್ರೆ ಭೂ ಕುಸಿತ ಅಂತ ನೀವು ಹೇಳಿದ್ರಲ್ಲ, ಈ ಭೂ ಕುಸಿತ ಆದಾಗ್ಲೂ ಸಹ ಇದು ಒಂದ್ ರೀತಿ ಪ್ರಕೃತಿ ವಿಕೋಪಕ್ಕೆ ಹೋಗುವಂತ ಸಂಗತಿ ಇರ್ಲಿ. ಈ ಎಲ್ಲದರ ಮಧ್ಯದಲ್ಲಿ ಈ ಫಸಲ್ ಭೀಮಾ ಯೋಜನೆ ಅಂತ ಇದೆಯಲ್ಲ, ಇದು ರೈತರಿಗೆ ಹೇಗೆ ರಕ್ಷಣೆ ಕೊಡುತ್ತೆ? ರೈತರು ಬೆಳೆ ಹಾಕಿದ ತಕ್ಷಣನೇ ಅವರು ನೋಂದಣಿ ಮಾಡಿಸ್ಬೇಕು, ಅದು ಬರ್ಲಿ ಬಿಡ್ಲಿ ಬಟ್ ನೋಂದಣಿ ಮಾಡಿಸ್ಬೇಕು. ಇದು ಕೆಲವೊಂದು ಬೆಳೆಗಳಿದಾವೆ ನಮ್ಮ ಇದರಲ್ಲಿ ಕರ್ನಾಟಕ ರೈತ ಫಸಲ್ ಭೀಮಾ ಯೋಜನೆಯಡಿ, ಮುಸ್ಕಿನ್ ಜೋಳ ನೀರಾವರಿ ಮಳೆ ಆಶ್ರಿತ, ಮತ್ತೆ ಭತ್ತ ಮಳೆ ಆಶ್ರಿತ ನೀರಾವರಿ, ಜೋಳ ರಾಗಿ ಈ ಬೆಳೆಗಳಿಗೆ ಇಂಥ ಅಂತಿಮ ದಿನಾಂಕ ಅಂತ ಇರುತ್ತೆ. ಆ ನಿಗದಿಪಡಿಸಿರೋ ಅಂತಿಮ ದಿನಾಂಕದೊಳಗಡೆ ಅವರು ನೋಂದಣಿ ಮಾಡಿಸಿದಾಗ ನೆಕ್ಸ್ಟ್ ಮುಂದೆ ಏನಾದ್ರೂ ಈ ತರ ನೋಂದಣಿ ಅಂತ ಹೇಳಿದ್ರಿ, ನೋಂದಣಿ ಹೇಗ್ ಮಾಡಬೇಕು? ನೋಂದಣಿ ಇವರು ಪಹಣಿ ಮತ್ತೆ ಆಧಾರ್ ಸಂಖ್ಯೆ ತಗೊಂಡು ಸಿಎಸ್ಸಿ ಕೇಂದ್ರಗಳಲ್ಲಿ ಅಥವಾ ಹತ್ತಿರದ ಬ್ಯಾಂಕ್ಗಳಲ್ಲಿ ಅವ್ರೇನಾದ್ರೂ ಆ ಬೆಳೆಗಳಿಗೆ ಅವರು ಲೋನ್ ಏನಾದ್ರೂ ತೆಗೆದಿದ್ರೆ ಆ ಬ್ಯಾಂಕಿಗೆ ಹೋಗಿ ಅವರು ನೋಂದಣಿ ಮಾಡಿಸಬಹುದಾಗಿರುತ್ತದೆ. ನೋಂದಣಿ ಮಾಡ್ಬೇಕಾದ್ರೆ ಏನೇನ್ ಕೊಡ್ಬೇಕಾಗತ್ತೆ? ಅವರು ಪಹಣಿ ಮತ್ತೆ ಆಧಾರ್ ಸಂಖ್ಯೆ ತಗೊಂಡು ಹೋಗಿ ಆ ಭೂಮಿ ಆ ಬೆಳೆಗೆ ಅವರು ನೋಂದಣಿ ಮಾಡಿಸಬಹುದಾಗಿರುತ್ತೆ. ಆಯ್ತು, ನೋಂದಣಿ ಮಾಡಿಸ್ತಾರೆ, ಅಗ್ರಿಕಲ್ಚರ್ ಶುರು ಮಾಡ್ತಾರೆ, ನಷ್ಟ ಆಗತ್ತೆ, ಅದು ಹೇಗೆ ಪರಿಹಾರ? ಅದು ಬೆಳೆದು ಲಾಸ್ಟ್ 3 ಇಯರ್ಸ್ ಇಂದು ಅವರು ಇದು ತಗೊಳ್ತಾರೆ, ಆವರೇಜ್ ಹೀಲ್ಡ್ ಹೇಗೆ ಬಂದಿರುತ್ತೆ ಅಂತ ನೋಡ್ತಾರೆ. ಸಿಸಿ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತಾರೆ, ಈ ಸರಿ ಎಷ್ಟು ಬೆಳೆ ಬಂದಿದೆ ಅಂತೇಳಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ಲಾಸ್ಟ್ 3 ಬೆಳೆಗಳದ್ದು ಆವರೇಜ್ ಹೀಲ್ಡ್ ತಗೊಂಡ್ಬಿಟ್ಟು ಅದು ಹೇಗೆ ನಷ್ಟ ಆಗಿದೆಯೋ ಇಲ್ಲೋ, ರೈತರಿಗೆ ಅದು ಬೆಳೆ ಕರೆಕ್ಟಾಗಿ ಬಂದಿದೆಯೋ ಇಲ್ಲ ಅಂತ ನೋಡ್ಬಿಟ್ಟು ಅವರಿಗೆ ಪರಿಹಾರ ನೀಡೋದಕ್ಕೆ ಕ್ರಮ ವಹಿಸ್ತಾರೆ. ತಾಂತ್ರಿಕ ಅಧಿಕಾರಿಯ ಪಾತ್ರ ಏನಾಗುತ್ತೆ ಇದರಲ್ಲಿ? ತಾಂತ್ರಿಕ ಅಧಿಕಾರಿಗಳು ಅಲ್ಲಿ ಕ್ಷೇತ್ರ ಭೇಟಿ ನೀಡ್ಬಿಟ್ಟು ಹೊಲಗಳಲ್ಲಿ ಅಲ್ಲಿ ಅವ್ರದ್ದು ಏನಾದ್ರೂ ನಷ್ಟ ಆಗಿದೆಯೋ ಇಲ್ಲ ಅಂತೇಳಿ ಮುಂಗಡವಾಗಿ ಏನಾದ್ರೂ ಪರಿಹಾರ ಕೊಡೋದಿದ್ರೆ, ಅಕಾಲಿಕವಾಗಿ ಏನಾದ್ರೂ ಸಮಸ್ಯೆ ಆದಾಗ ಅದು ಕೂಡ ಅಲ್ಲಿ ಕ್ಷೇತ್ರ ಭೇಟಿ ನೀಡಿ ಅವರು ತಾಂತ್ರಿಕ ಸಲಹೆಗಳನ್ನು ನೀಡಬಹುದು. ಮತ್ತೆ ವಿಮಾ ಸಂಸ್ಥೆಯವರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಈ ತರ ಆಗಿದೆ ನೋಡಿ ಅಂತೇಳಿ ಸರ್ವೆ ಮಾಡಿಬಿಟ್ಟು ಅವರಿಗೆ ಮುಂಗಡವಾಗಿ ಹಣನು ಕೊಡಿಸೋ ಅನುಕೂಲನೂ ಇದೆ. ರೈತರು ಕಂತುಗಳನ್ನ ಏನಾರ ಕಟ್ಟಬೇಕಾಗತ್ತಾ, ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಹೇಳಿ? ಹೌದು ಹೌದು, ಒಂದೊಂದು ಬೆಳೆಗೂ ಇಷ್ಟು ಪ್ರೀಮಿಯಂ ಅಂತೇಳಿ ನಿಗದಿಪಡಿಸಿರ್ತಾರೆ ಮುಂಚೆನೆ. ಆ ನಿಗದಿಪಡಿಸಿರೋ 1 ಎಕರೆಗೆ ಇಷ್ಟು ನಿಗದಿಪಡಿಸಿರೋ ಪ್ರೀಮಿಯಂನ ಅವರು ನೋಂದಣಿ ಮಾಡುವ ಸಮಯದಲ್ಲಿ ಪಾವತಿಸಬೇಕಾಗುತ್ತೆ. ಅದು ವರ್ಷಕ್ಕೊಂದ್ಸಲವೋ ಅಥವಾ ಹೇಗೆ ಅದು ಪ್ರೀಮಿಯಂ ಕಟ್ಟು ಅಂತ? ಪ್ರೀಮಿಯಂ ಅಂದ್ರೆ ಈ ವರ್ಷಕ್ಕೆ ನಾನು 2019-20 ಸಾಲಿನ ಮುಂಗಾರು ಹಂಗಾಮಿಗೆ ಅಂತೇಳಿ ಕಟ್ಟಿದ್ರೆ ಆ ಮುಂಗಾರು ಹಂಗಾಮಿಗೆ ಮುಗೀತದ್ದು. ಬೇಕಾದ್ರೆ ಅವರು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಅವರು ಕಟ್ಟಬಹುದು ಅಥವಾ ಕಟ್ಟದೇನು ಇರಬಹುದು. ಈಗ ಮುಂಗಾರು ಹಂಗಾಮಿಗೆ ಕೆಲವೊಂದು ಹೋಬಳಿಗಳನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ, ಅಂದ್ರೆ ಮಳೆ ಆಶ್ರಿತ ನೀರಾವರಿ ಈ ತರದನ್ನೆಲ್ಲ ಹೇಗೆ, ಇದಕ್ಕೆ ಹೇಗೆ? ಅದು ಮುಂಚೆನೆ ನೋಟಿಫಿಕೇಶನ್ ಆಗಿರುತ್ತೆ ಸರ್ಕಾರದಿಂದ, ಮುಂಗಾರು ಹಂಗಾಮಿಗೆ ಯಾವ್ಯಾವ ಹೋಬಳಿ, ರಾಗಿ ಬೆಳೆಗೆ ಯಾವ ಹೋಬಳಿ ಮಾಡಬೇಕು, ಜೋಳ ಮಳೆ ಆಶ್ರಿತಕ್ಕೆ ಏನ್ ಮಾಡಬೇಕು ಅಂತ. ಆಮೇಲೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಭತ್ತನೋ ಮುಸ್ಕಿನ ಜೋಳ ಈ ತರ ಬೆಳೆಗಳನ್ನ ಆಯ್ಕೆ ಮಾಡೋದನ್ನ ಸರ್ಕಾರದಿಂದ ನೋಟಿಫಿಕೇಶನ್ ಆಗಿರುತ್ತೆ. ನೋಟಿಫಿಕೇಶನ್ ಪ್ರಕಾರ ಅದು ಗವರ್ಮೆಂಟ್ ಆರ್ಡರ್ ಆಗಿ ಬಂದಿರುತ್ತೆ, ಅದನ್ನ ಪ್ರಕಾರ ಇಲ್ಲಿ ನಾವು ನೋಂದಣಿ ಮಾಡಿಸ್ತಾರೆ. ಈ ಸರ್ಕಾರದ ಒಂದು ಸಂಸ್ಥೆ ಇನ್ಶೂರೆನ್ಸ್ ಅಂತ ಹೇಳ್ತೀರಲ್ಲ ನೀವು, ಈ ಇನ್ಶೂರೆನ್ಸ್ ಈ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಕಾರ್ಯನಿರ್ವಹಿಸ್ತಾ ಇದೆ? ಈಗ ಪ್ರಸ್ತುತ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಈ ಸಂಸ್ಥೆ ನಮ್ಮ ಜಿಲ್ಲೆಗೆ ಕಾರ್ಯನಿರ್ವಹಿಸ್ತಾ ಇದೆ. ಶಿವಮೊಗ್ಗ ಜಿಲ್ಲೆನಲ್ಲಿ ಹೇಗಿದೆ ಪರಿಸ್ಥಿತಿ? ಇದಕ್ಕೆ ಪೂರಕವಾದಂತಹ ವಾತಾವರಣ ಅಂದ್ರೆ ಬೆಳೆ ವಿಮೆಗೆ ನೋಂದಾವಣೆ ಮಾಡ್ಕೊಳ್ಳುವಂತದ್ದು ಹೇಗಿದೆ ಅಂತ ಹೇಳಿ. ಪ್ರತಿ ಬಾರಿನೂ ರೈತರು ನಾಟಿ ಮಾಡಿ ಮುಂಚಿತವಾಗಿ ನೋಂದಣಿ ಮಾಡ್ಕೊಳ್ತಾರೆ. ಮಾಡಿಕೊಂಡು ಇಲ್ಲಿರೋ ಮಲೆನಾಡದ್ರಿಂದ ಕೆಲವೊಮ್ಮೆ ಬೆಳೆಗಳಿಗೆ ನಷ್ಟ ಉಂಟಾಗತ್ತೆ, ಅತಿ ಮಳೆನೂ ಬರುತ್ತೆ ಒಂದೊಂದ್ಸರಿ. ಆದ್ರಿಂದ ಪ್ರತಿ ಸಾರಿನೂ ಕ್ಲೈಮ್ ಇನಿಷಿಯೇಟ್ ಆಗತ್ತೆ. ಅಂದ್ರೆ ರೈತರಿಗೆ ಅನುಕೂಲ ಆಗಿದೆ ಇದು ಬೆಳೆ ವಿಮೆಯಿಂದ ಕಟ್ಟೋದ್ರಿಂದ, ಅವರಿಗೆ ನಷ್ಟ ಆಗೇ ಆಗುತ್ತೆ ಪ್ರತಿ ಸಾರಿನೂ. ನೋಂದಣಿ ಮಾಡಿರೋರಿಗೆ ಕೆಲವೊಂದು ರೈತರಿಗೆ ಬಂದೇ ಬರುತ್ತೆ. ಈಗಾಗಲೇ ನಮ್ದು ಲಾಸ್ಟ್ ಇಯರ್ ಅಂದ್ರೆ 2020-21 ಸಾಲಿನಲ್ಲಿ 20,253 ರಿಜಿಸ್ಟ್ರೇಷನ್ ಮಾಡಿಸಿದ್ರು, ನೋಂದಣಿ ಮಾಡಿಸಿದ್ರು. ಅದರಲ್ಲಿ 6,271 ರೈತರಿಗೆ ಈಗ ಅವರು ಅರ್ಹರಾಗಿದ್ದಾರೆ ಬೆಳೆ ವಿಮೆ ತಗೊಳ್ಳೋದಿಕ್ಕೆ. ಇದರಿಂದ 281.24 ಲಕ್ಷ ಮೊತ್ತ ಅವರಿಗೆ ಇನಿಷಿಯೇಟ್ ಆಗಿದೆ, ಹಾಗೂ ಕಂತ್ ಕಂತಿನಲ್ಲಿ ಅವರಿಗೆ ಹಣನು ಬಿಡುಗಡೆ ಆಗ್ತಿದೆ ಇನ್ಶೂರೆನ್ಸ್ ಕಂಪನಿ ವತಿಯಿಂದ. ಕೊನೆದಾಗೊಂದು ಪ್ರಶ್ನೆ, ಈ ವೆಹಿಕಲ್ ಇನ್ಶೂರೆನ್ಸ್ ಗೆ ನಾವು ಬರೋಣಂತೆ, ಆಕ್ಸಿಡೆಂಟ್ ಆಗ್ಬಿಡತ್ತೆ, ಆದಾಗ ಇನ್ಶೂರೆನ್ಸ್ ಕ್ಲೈಮ್ ಮಾಡೋದಕ್ಕೆ ಹೋದಾಗ 108 ತಕರಾರುಗಳನ್ನ ಎತ್ತೋದಿಕ್ಕೆ ಶುರು ಮಾಡ್ತಾರೆ, ಲೈಸೆನ್ಸ್ ಇಂದ ಇರ್ಬೋದು ಅಥವಾ ಇನ್ಯಾವುದೇ ರೀತಿ ಅವರವರ ನಿಯಮಗಳ ಇನ್ಶೂರೆನ್ಸ್ ಕಂಪನಿಯ ನಿಯಮಾನುಸಾರ. ಹಾಗೆ ಈ ರೈತರು ಕಂತ್ ಕಟ್ಟಿರ್ತಾರೆ, ನಷ್ಟ ಆಗಿರತ್ತೆ, ಆ ಇನ್ಶೂರೆನ್ಸ್ ಪಡಿಬೇಕಾದ್ರೆ ಅವ್ರಿಗೆ ಯಾವ್ದಾರ ತೊಂದರೆಗಳಾಗತ್ತಾ? ಅಕಸ್ಮಾತ್ ತೊಂದರೆ ಆದ್ರೆ ಈ ಕೃಷಿ ಇಲಾಖೆ ಹೇಗೆ ಅದನ್ನ ಪರಿಹಾರ ಮಾಡಿಕೊಡತ್ತೆ? ಈಗೆಲ್ಲ DBT ಆಗಿರೋದ್ರಿಂದ ರೈತರು ಬ್ಯಾಂಕ್ಗಳಿಂದನೇ ನೋಂದಣಿ ಮಾಡಿರ್ತಾರೆ ಅಥವಾ CSE ಕೇಂದ್ರಗಳಿಂದ ನೋಂದಣಿ ಮಾಡಿರ್ತಾರೆ. ಅವರು ಆಧಾರ್ ನಂಬರ್ ಮತ್ತೆ ಅಕೌಂಟ್ ನಂಬರ್ ಸರಿಯಾಗಿ ನೋಂದಣಿ ಮಾಡಿಸಿರ್ತಾರೆ. ಇದು ಡೈರೆಕ್ಟ್ ಆಗಿ ಇನ್ಶೂರೆನ್ಸ್ ಕಂಪನಿಯಿಂದ ಇದು ಅರ್ಹ ಇರೋ ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತೆ. ಇನ್ ಕೇಸ್ ಆಧಾರ್ ನಂಬರ್ ಏನಾದ್ರೂ ಲಿಂಕ್ ಆಗಿಲ್ಲ ಅಥವಾ ಅಕೌಂಟ್ ನಂಬರ್ ಏನಾದ್ರೂ ತಪ್ಪಾಗಿದೆ ಅಂತ ಅಂದಾಗ ನಾವು ಮುಂದಿನ ದಿನಗಳಲ್ಲಿ ಅದನ್ನ ಸರಿಪಡಿಸಿ ಅವರಿಗೆ ಅವ್ರ ಖಾತೆಗೆ ನೇರವಾಗಿ ಹಣ ಜಮಾ ಆಗೋ ತರ ನಾವು ಕ್ರಮ ವಹಿಸ್ತೀವಿ. ಇನ್ಶೂರೆನ್ಸ್ ಕಂಪನಿ ಈ ಕೃಷಿ ಇಲಾಖೆಯಿಂದ ಬಿಡುಗಡೆ ಮಾಡಬೇಕಾದ್ರೆ ಏನಾರ ರಿಪೋರ್ಟ್ ಕೇಳತ್ತಾ ಇಲಾಖೆಯಿಂದ? ಇಲ್ಲ, ಅದು ನೋಂದಣಿ ಆಗೋದನ್ನ ಡೈರೆಕ್ಟ್ ಆಗಿ ಅವರೇ ಅಕ್ನಾಲೇಜ್ ಮಾಡ್ಬೇಕಾಗಿರುತ್ತೆ. ಇಲ್ಲಿಂದ ಇಲಾಖೆಯಿಂದ ಏನು ಕೇಳಲ್ಲ, ಬ್ಯಾಂಕ್ಗಳಿಂದ ಸಿ ಎ ಸಿ ಸೆಂಟರ್ ಗಳಿಂದ ನೋಂದಣಿ ಆದ ಅರ್ಜಿಗಳನ್ನ ಅವರು ವಿಮಾ ಕಂಪನಿಯವರು ಅಕ್ನಾಲೇಜ್ ಮಾಡ್ತಾರೆ. ಸರಿಯಾದ ಸಮಯದಲ್ಲಿ ಅವ್ರು ಮಾಡಿರೋದು ಅಕ್ನಾಲೇಜ್ ಮಾಡಿರ್ತಾರೆ. ಸೊ ನಮ್ ಕಡೆಯಿಂದ ಯಾವುದೇ ದಾಖಲಾತಿಗಳನ್ನ ಅವ್ರು ಕೇಳೋದಿಲ್ಲ, ಡೈರೆಕ್ಟ್ ಆಗಿ ಅವ್ರಿಗೇನೆ ಎಲ್ಲ ದಾಖಲಾತಿಗಳು ಅಲ್ಲೇ ಸಿಕ್ಕಿರ್ತವೆ. ಇನ್ನ ನೆಕ್ಸ್ಟ್ ಏನಾದ್ರೂ ಹಣ ಬಿಡುಗಡೆ ಮಾಡೋ ಟೈಮಲ್ಲಿ ಏನಾದ್ರೂ ಅವರಿಗೆ ಮಾಹಿತಿ ಬೇಕು ಅಂತ ಅಂದಾಗ ನಮ್ ಕಡೆಯಿಂದ ಕಲೆಕ್ಟ್ ಮಾಡಿಬಿಟ್ಟು ಅವರು ತಗೊಳ್ತಾರೆ. ಅಂದ್ರೆ ನೀವು ಹೇಳೋದು ಮಳೆದು ಒಂದೇ ಅಂತ ಅಲ್ಲ, ಅದರ ಜೊತೆಗೆ ಕಳಪೆ ಬೀಜಗಳ ಪೂರೈಕೆನು ಇರಬಹುದು, ಅಥವಾ ರಾಸಾಯನಿಕ ಬಳಕೆ ಅದರಲ್ಲಿರ್ತಕ್ಕಂಥ ತೊಂದರೆಗಳು ಇರಬಹುದು, ಅಥವಾ ಇನ್ಯಾವುದೇ ಕಾರಣಕ್ಕೆ ಆ ಒಂದು ಬೆಳೆ ನಷ್ಟ ಆಗಿರ್ತಕ್ಕಂಥ ಕಾರಣನೂ ಇರಬಹುದು. ಈ ಎಲ್ಲ ಅಂಶಗಳು ಇದರಲ್ಲಿ ಒಳಗೊಂಡಾಗ ಇಲಾಖೆ ಅದರ ರಿಪೋರ್ಟ್ ಅನ್ನ ಒಂದು ಕೊಡ್ಲೇಬೇಕಾಗತ್ತೆ ಅಲ್ವಾ, ಇನ್ಶೂರೆನ್ಸ್ ಕ್ಲೈಮ್ ಬೇಕು ಅಂದಾಗ. ಅಂದ್ರೆ ಅವರು ಈಗ ನಾಟಿ ಆಗಿದೆ, ನಾಟಿ ಆದ್ಮೇಲೆ ಬೆಳೆ ಬರೋ ಟೈಮಲ್ಲಿ ಏನಾದ್ರೂ ಈ ತರ ತೊಂದರೆಗಳಾಗಿದೆ ಅಂತ ಅಂದ್ರೆ ಅದು ಪ್ರಕೃತಿ ವಿಕೋಪ ಅಂತ. ಅವರು ಕಳಪೆ ಬೀಜ ಅದಕ್ಕೆಲ್ಲ ಅವರು ರೆಸ್ಪಾನ್ಸಿಬಲ್ ಆಗಲ್ಲ, ಪ್ರಕೃತಿ ವಿಕೋಪಗಳಿಂದ ಆಗೋ ತೊಂದರೆಗಳಿಗೆ ಮಾತ್ರ ಅವರು ಕೆಲವೊಂದು ಪಾಯಿಂಟ್ಸ್ ನ ಮಾಡಿರ್ತಾರೆ, ಹಿಂಗಾದ್ರೆ ಮಾತ್ರ ನಾವು ಇನ್ಶೂರೆನ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದೆಲ್ಲ ಬೇರೆ ಬೇರೆ ಕಾಂಪೋನೆಂಟ್ಸ್ ಅಲ್ಲಿ ಬರುತ್ತೆ. ಬೇರೆ ತರ ಕಳಪೆ ಬೀಜ ಅಂದ್ರೆ ಕಂಪ್ನಿಗಳಿಗೆ ವಿರುದ್ಧ ಅಲ್ಲಿ ಇದ್ ಮಾಡ್ಕೊಳ್ತಾರೆ, ಕ್ಲೈಮ್ ಮಾಡ್ಕೊಳ್ತಾರೆ. ಈ ಇನ್ಶೂರೆನ್ಸ್ ಕಂಪ್ನಿಯವ್ರದ್ದು ಬೆಳೆ ಆದ್ಮೇಲೆ ಹುಟ್ಟಿದ ನಂತರ ಅದೇ ಇದೇನಾದ್ರೂ ಪ್ರಕೃತಿಯಿಂದ ಏನಾದ್ರೂ ನಷ್ಟ ಆದ್ರೆ ಮಾತ್ರ ಇವರು ಕೊಡ್ತಾರೆ. ಕೀಟಗಳು ಬಾಧೆ ಕೊಡೋದನ್ನ ನೋಡ್ತೇವೆ, ಇದು ಪ್ರಕೃತಿ ವಿಕೋಪಕ್ಕೆ ಬರುತ್ತಾ ಕೀಟಗಳದ್ದು, ಅಥವಾ ಇದು ಬೇರೆ ತರದ್ದು? ಇಲ್ಲ ಇಲ್ಲ, ಇದು ಪ್ರಕೃತಿ ವಿಕೋಪಕ್ಕೇನು ಬರೋದಿಲ್ಲ. ರೈತರು ಟೈಮ್ ಸರಿಯಾಗಿ ಅದರದ್ದು ಬೆಳೆಗೆ ಔಷಧಿ ಎಲ್ಲ ಇದ್ ಮಾಡ್ಕೊಂಡು ಗೊಬ್ಬರ ಎಲ್ಲ ಹಾಕೊಂಡು ಬೆಳ್ಕೊಳ್ಳೋ ಜವಾಬ್ದಾರಿ ಅವ್ರದ್ದಿರುತ್ತೆ, ಇದು ಇನ್ಶೂರೆನ್ಸ್ ಅಂಡರ್ ಬರೋದಿಲ್ಲ. ಒಳ್ಳೇದು ಮಹಾಲಕ್ಷ್ಮಿ ಅವರೇ, ಈ ಒಂದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಕುರಿತು ಕೃಷಿ ಇಲಾಖೆಯಲ್ಲಿ ತಾಂತ್ರಿಕ ಅಧಿಕಾರಿಯಾದ ಮಹಾಲಕ್ಷ್ಮಿ ಬಿ ಅವರನ್ನು ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಂಎ ಸುದರ್ಶನ. ಇನ್ನು ಮುಂದೆ ವಿಷಯುಕ್ತ ಗಿಡಗಳ ಸೇವನೆಯಿಂದ ಜಾನುವಾರುಗಳ ಮೇಲೆ ಪರಿಣಾಮ ಈ ಕುರಿತು ಶಿವಮೊಗ್ಗ ಪಶು ವೈದ್ಯಕೀಯ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾ ಎನ್ ಆರ್ ಶ್ರೀಧರ್ ಅವರೊಡನೆ ಸಂದರ್ಶನ. ಕೇಳಿದ್ರೆ ನಮ್ಮ ಜಾನುವಾರುಗಳನ್ನ ಮೇಯಲಿಕ್ಕೆ ನಾವು ಹೊರಗಡೆ ಬಿಟ್ಟಾಗ ಅವು ಹೊರಗಡೆಯಿಂದ ಮೇವನ್ನು ತಿನ್ಕೊಂಡು ಬಂದು ಮನೆಗೆ ಬಂದ ಮೇಲೆ ಅವಕ್ಕೆ ಆರೋಗ್ಯ ತಪ್ಪಿಟ್ಟು ಕೆಲವೊಮ್ಮೆ ಅವು ಸಾವನ್ನಪ್ಪೋದು ಇದೆ. ಯಾಕೆ ಹೀಗೆ ಅಂಥೇಳಿ ನಾವು ವೈದ್ಯರನ್ನ ಕೇಳಿದಾಗ ವೈದ್ಯರು ಯಾವುದು ವಿಷಯುಕ್ತವಾದಂತಹ ಗಿಡಗಳನ್ನ ಸೇವನೆ ಮಾಡೋದ್ರಿಂದ ಈ ತರ ಆಗಿರುತ್ತೆ ಅಂತ ಹೇಳಿ ಆ ನಂತರ ಹೇಳ್ತಾರೆ. ಹೇಗಿದು ಮೇವಿಗೆ ಹೋದಾಗ ಅಲ್ಲಿ ಹೇಗೆ ವಿಷಯುಕ್ತ ಗಿಡಗಳನ್ನ ತಿಂತವೆ, ಯಾವ್ಯಾವ್ದು ವಿಷಯುಕ್ತ ಗಿಡಗಳು ನಮ್ಮ ಪರಿಸರದಲ್ಲಿದೆ ಈ ಜಾನುವಾರುಗಳು ತಿನ್ನುವಂಥದ್ದು ವಿಶೇಷವಾಗಿ ಅನ್ನೋ ತಿಳ್ಕೊಳ್ಳೋದ್ರ ಜೊತೆಗೆ ಮುಳ್ಳಿಲ್ಲದಂತಹ ನಾಚಿಕೆ ಗಿಡ ಅಂತ ಹೇಳ್ತೀವಿ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣಂತೆ. ಮಾಹಿತಿ ನೀಡಲಿಕ್ಕೆ ನಮಗೆ ಪಶು ವೈದ್ಯಕೀಯ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಬಿ ಶ್ರೀಧರ್ ಅವರಿದ್ದಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಈಗ ನೀವು ಕೇಳಿದ್ರಿ ಈ ವಿಷಯುಕ್ತ ಸಸ್ಯಗಳು ಯಾವುವು, ನಮ್ಮ ಜಾನುವಾರುಗಳು ಮೇಯುವಂತಹ ಸ್ಥಳದಲ್ಲಿ ಇರುವಂತಹ ವಿಷಯುಕ್ತ ಸಸ್ಯಗಳು ಯಾವುವು. ಹಲವಾರು ಸಸ್ಯಗಳು ವಿಷಯವನ್ನ ಹೊಂದಿದ್ದಾವೆ, ಅದು ಜಾನುವಾರಿಗೆ ಗೊತ್ತಾಗಲ್ಲ, ಅದು ಹೋದಾಗ ವಿಷಯುಕ್ತ ಸಸ್ಯಗಳನ್ನ ಮೆತ್ಕೆ ಬರುತ್ತೆ. ಅದಕ್ಕೆ ರೈತರ ಬಾಂಧವರು ಏನು ಒಂದು ಗಮನಿಸಬೇಕಂತಂದ್ರೆ ಅವರ ಒಂದು ಏರಿಯಾದಲ್ಲಿ ಅಥವಾ ಅವರು ಇರುವಂತಹ ಜಾಗದಲ್ಲಿ ಯಾವ್ಯಾವ ವಿಷಯುಕ್ತ ಸಸ್ಯಗಳು ಇರಬಹುದು ಹೇಳುವ ಒಂದು ಸರ್ವೆ ಮಾಡಿಬಿಟ್ಟು ಅಲ್ಲಿ ಜಾನುವಾರುಗಳು ಹೋಗದಂಗೆ ನೋಡ್ಕೊಳ್ಬೇಕು. ಈಗ ನಾವು ಮಾತಾಡ್ಲಿಕ್ಕೆ ಹೊರಡ್ತಾ ಇರೋದು ಒಂದು ಅತ್ಯಂತ ವಿಷಯುಕ್ತವಾದ ಸಸ್ಯ, ಅದರ ಹೆಸರು ಮೈಮೊಸಾ ಇನ್ವಿಸಾ. ಅಂದ್ರೆ ಇದಕ್ಕೆ ಮುಳ್ಳಿಲ್ಲದ ನಾಚಿಕೆ ಗಿಡ ಅಥವಾ ಗೌರಿ ಗಿಡ ಅಂತೆಲ್ಲ ಕರೀತಾರೆ. ಕರ್ನಾಟಕ ರಾಜ್ಯದ ಮತ್ತು ಕೇರಳ ರಾಜ್ಯದ ಹಲವಾರು ಭಾಗಗಳಿಂದ ಈ ಜಾನುವಾರುಗಳು ಇದನ್ನು ತಿಂದು ಸಾವನ್ನಪ್ಪಿದಂತಹ ಘಟನೆಗಳು ನಮ್ಮ ಗಮನಕ್ಕೆ ಬಂದಿದೆ. ಅಲ್ಲದೆ ಈ ಕುರಿಗಳು ಸಹಿತ ಈ ಗಿಡಗಳನ್ನು ತಿಂದು ಸಾವಿನಪ್ಪಿದ ಹಲವಾರು ಘಟನೆಗಳು, ಸಾವಿರಾರು ಕುರಿಗಳು ಸತ್ತೋಗಿದ್ದಾವೆ. ಇದೇನಾರ ಈ ಮುಳ್ಳಿಲ್ಲದ ನಾಚಿಕೆ ಗಿಡ ಏನಿದೆ ಅದರ ಬಗ್ಗೆ ರೈತರಿಗೆ ಮಾಹಿತಿಯ ಕೊರತೆ ಇದೆ. ಅದರಿಂದ ಈ ಕಾರ್ಯಕ್ರಮದ ಮೂಲಕ ಅವರಿಗೆ ಈ ಮೈಮೊಸಾ ಇನ್ವಿಸಾ ಅಥವಾ ಮುಳ್ಳಿಲ್ಲದ ನಾಚಿಕೆ ಗಿಡ ಏನಿದೆ ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಡುವುದೇ ಈ ಕಾರ್ಯಕ್ರಮದ ಉದ್ದೇಶ. ಈ ಮುಳ್ಳಿಲ್ಲದ ನಾಚಿಕೆ ಗಿಡಕ್ಕೆ ಆಂಗ್ಲ ಭಾಷೆಯಲ್ಲಿ ಮೈಮೊಸಾ ಇನ್ವಿಸಾ ಅಂತ ಕರೀತಾರೆ. ಇದನ್ನ ಹೇಗೆ ಬಂತು ಇದು ಅಂದ್ರೆ ನಮ್ಮ ಕೃಷಿ ಇಲಾಖೆಯವರು ಅಥವಾ ತೋಟಗಾರಿಕೆ ಇಲಾಖೆಯವರು ಮೊದಲು ಯಾವುದೋ ಒಂದು ಕಾಲದಲ್ಲಿ ಇದನ್ನ ಮಲೆನಾಡಿನ ಜಿಲ್ಲೆಗಳಲ್ಲಿ ಕಳೆ ನಾಶಕವಾಗಿ ಬೆಳೀಲಿಕ್ಕೆ ಅದನ್ನು ಹಂಚಿದ್ರು. ಅದು ಅದು ಮರಗಳ ಮಧ್ಯೆ ಹಾಗೂ ಸ್ವಲ್ಪ ತೇವಾಂಶ ಇರೋ ಕಡೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದಲ್ಲದೆ ಈ ಸಸ್ಯ ತುಂಬ ಸೊಂಪಾಗಿ ಬೆಳೆಯೋದ್ರಿಂದ ಇದು ಬೇರೆ ಕಳೆಗಳು ಬೆಳೀಲಿಕ್ಕೆ ಬಿಡೋದಿಲ್ಲ. ಅದರಿಂದ ಇದನ್ನು ಸಾವಯವ ಗೊಬ್ಬರ ತಯಾರು ಮಾಡಲಿಕ್ಕೆ ಸಹಿತ ಬಳಸ್ತಾರೆ. ಇದರ ಬೀಜಗಳನ್ನು ವಿವಿಧ ಖಾಸಗಿ ಕಂಪನಿಗಳು, ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ಇತ್ಯಾದಿಗಳಿಂದ ರೈತರು ಪಡೆದು ತಮ್ಮ ತೋಟದಲ್ಲಿ ಬೆಳೆಸ್ತಾರೆ. ಅವರಿಗೆ ಅದರ ಬಗ್ಗೆ ಗೊತ್ತಿರಲ್ಲ. ಅಲ್ಲದೆ ಹಲವಾರು ಪತ್ರಿಕೆಗಳಲ್ಲಿ ಸಹಿತ ಈ ಗಿಡನ ನೈಸರ್ಗಿಕ ಕಳೆ ನಾಶಕವಾಗಿ ಬೆಳೆಯಬಹುದು ಎಂಬ ಬಗ್ಗೆ ಒಂದು ಮಾಹಿತಿ ಅವರಿಗೆ ಸಿಕ್ಕಿರುತ್ತೆ. ಆದರೆ ಅದರ ವಿಷಕಾರಿ ಗುಣ ಬಹಳಷ್ಟು ರೈತರಿಗೆ ಅದರ ಗೊತ್ತಿರಲ್ಲ. ಇತ್ತೀಚೆಗೆ ಈಗ ಒಂದು 10 ವರ್ಷದಿಂದ ಹಲವಾರು ಸಾವು ನೋವುಗಳು ಸಂಭವಿಸಿದಾಗ ನಾವು ಅದನ್ನ ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಿಬಿಟ್ಟು ಅದರಲ್ಲಿರುವಂತಹ ವಿಷಯಗಳು ಏನು, ಅದಕ್ಕೆ ಚಿಕಿತ್ಸೆ ಏನು ಇತ್ಯಾದಿಗಳನ್ನ ನಾವು ಅದನ್ನು ಪತ್ತೆ ಮಾಡಿದೀವಿ. ಅಂದ್ರೆ ಎಷ್ಟು ಸಾವು ಸಂಭವಿಸಿರಬಹುದು ಈ ಗಿಡವನ್ನು ತಿಂದು ಅಂದ್ರೆ, ಇಸ್ಕಾನ್ ಫಾರ್ಮ್ ಅಲ್ಲಿ ನಾವು ಮೊದಲು 2005 ಇದನ್ನು ನೋಡಿದ್ವಿ. ನಂತರ ಶಿವಮೊಗ್ಗ ಜಿಲ್ಲೆಯ ಹನುಮಂತಪುರ, ದಾವಣಗೆರೆ ಜಿಲ್ಲೆಯ ಚನ್ನಗಿರಿ, ಶಿಕಾರಿಪುರದ ವಿವಿಧ ಹಳ್ಳಿಗಳಲ್ಲಿ ಎಲ್ಲ ಕಡೆ ಈ ರೀತಿಯ ವಿಷಬಾಧೆಯಿಂದ ಹಲವಾರು ಜಾನುವಾರುಗಳು ಸಾವನ್ನು ಅಪ್ಪಿದ್ದಾವೆ. ಈ ಗಿಡದ ವಿಷದ ಗುಣ ಇತ್ಯಾದಿಗಳನ್ನು ನಾವು ಪಶು ಚಿಕಿತ್ಸಾ ತಳಗುಪದಲ್ಲಿ ಪ್ರಾಯೋಗಿಕವಾಗಿ ಕರುಗಳಿಗೆ ಸೊಪ್ಪನ್ನು ತಿನ್ನಿಸಿ ವಿಷಯಬಾಧೆ ಮತ್ತು ಅದರ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದೀವಿ. ಡಾಕ್ಟರೇ, ತಾವು ಹೇಳದಂಗೆ ಇದನ್ನ ಮುಚ್ಚಿಗೆ ಗಿಡ ಅಂತ ಹೇಳ್ತಾರೆ. ಕಳೆಯನ್ನ ಬೆಳೆಯಲಿಕ್ಕೆ ಇದು ಮುಚ್ಕೊಂಡ್ಬಿಡುತ್ತದೆ, ಬೇರೆ ಕಳೆಯನ್ನ ಬೆಳೆಯಲಿಕ್ಕೆ ಬಿಡುದಿಲ್ಲ. ಅಂತಹ ಒಂದು ಮುಳ್ಳಿಲ್ಲದಂತಹ ಒಂದು ನಾಚಿಕೆ ಗಿಡ. ಡಾಕ್ಟರ್, ಮತ್ತಿದು ಯಾವ ಹಂತದಲ್ಲಿ ಈ ಗಿಡವನ್ನು ತಿಂದಾಗ ಇದು ಹೆಚ್ಚು ವಿಷಯುಕ್ತ? ಈ ಕೆಲವು ಚಿಗುರಿದ್ದಾಗ ಕೆಲವು ವಿಷಯುಕ್ತ ಗಿಡಗಳು ಅಂತ ಹೇಳ್ತಾರೆ. ಬೆಳೆದ ಮೇಲೆ ಅಷ್ಟೇನೂ ಅದು ವಿಷದ ಪರಿಣಾಮ ಉಂಟಾಗಲ್ಲ ಅಂತ ಹೇಳ್ತಾರೆ. ಮತ್ತೆ ಹೂವಿನ ಭಾಗ, ಕುಡಿ, ಎಲೆ, ಹೀಗೆ ಯಾವ ಭಾಗ ಹೆಚ್ಚು ವಿಷಯುಕ್ತ? ನಾಚಿಕೆ ಗಿಡದ ಎಲ್ಲ ಭಾಗಗಳು ವಿಷಯುಕ್ತ. ಅದನ್ನು ಮತ್ತೆ ಮತ್ತೊಂದಂದ್ರೆ ಈಗ ಸೈನೈಡ್ ಇತ್ಯಾದಿ ಸಸ್ಯಗಳನ್ನ ತಿಂದಾಗ ಅದೊಂದು ಸೀಸನಲ್ಲಿ ಮಾತ್ರ ಬರುತ್ತೆ, ಅಂದ್ರೆ ಒಂದು ಋತುವಿನಲ್ಲಿ ಮಾತ್ರ ಬರುತ್ತೆ. ಆದ್ರೆ ಈ ಮುಳ್ಳಿಲ್ಲದ ನಾಚಿಕೆ ಗಿಡ ಏನಿದೆ, ಇದನ್ನ ಯಾವ ಕಾಲದಲ್ಲಿ ತಿಂದರೂ ಸಹಿತ ಅದು ವಿಷಯವಾಗಿ ಪರಿಗಣಿಸುತ್ತೆ. ಮತ್ತೆ ಈಗ ರೈತ ಬಂದವರು ಕೇಳಬಹುದು, ಇದರ ವಿಷಬಾಧೆ ಲಕ್ಷಣಗಳು ಏನು ಅಂತಂದ್ರೆ, ಈಗ ಅಕಸ್ಮಾತ್ ಆಗಿ ಜಾನುವಾರು ಇದನ್ನ ತಿಂದ್ಬಿಡ್ತವೆ ಅಂದ್ರೆ, ತಿಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ 1/2 ಕೆಜಿ ಅಂತ ಕಡಿಮೆ ತಿಂದ್ರೆ ಏನು ತೊಂದರೆ ಆಗ್ಲಿಕ್ಕಿಲ್ಲ. ಆದ್ರೆ 5-6 ಕೆಜಿನ ಒಂದು ಜಾನುವಾರು ಏನಾದರೂ ತಿಂದ್ರೆ ಅದಕ್ಕೆ ವಿಷಬಾಧೆಯ ಲಕ್ಷಣ ತುಂಬಾ ಕಾಣಿಸಿಬಿಡುತ್ತದೆ. ಅಂದ್ರೆ ಅದು ಈ ವಿಷಬಾಧೆ ಲಕ್ಷಣ ತಿಂದ ಕೂಡಲೇ ಕಾಣಿಸಿಕೊಳ್ಳಲ್ಲ, ಸ್ವಲ್ಪ ಇದು 7-8 ದಿನ ಆದ ನಂತರ ಕ್ರಮೇಣ ವಿಷಬಾಧೆಯ ಲಕ್ಷಣಗಳು ಕಾಣಿಸಿಕೊಳ್ತವೆ. ಮೊದಲಿಗೆ ಏನಾಗುತ್ತೆ ಅಂದ್ರೆ ಜಾನುವಾರು ಮೇವನ್ನು ಬಿಡುತ್ತವೆ, ನಂತರ ಜಾನುವಾರದಲ್ಲಿ ಮಲಬದ್ಧತೆಯ ಲಕ್ಷಣಗಳು ಕಾಣಿಸಿಕೊಳ್ತವೆ. ಅಂದ್ರೆ ಮಲಬದ್ಧತೆ ಅಂದ್ರೆ ಇಷ್ಟು ಗಟ್ಟಿಯಾಗಿರುತ್ತದೆ ಜಾನುವಾರಿನ ಸಗಣಿ ಅಂತಂದ್ರೆ ಪ್ಲಾಸ್ಟಿಕ್ ನಲ್ಲಿ ಸುತ್ತಿದ ಹಾಗಿರುತ್ತೆ. ಮತ್ತು ಪ್ರಾರಂಭಿಕ ಹಂತದಲ್ಲಿ ಕೆಲವು ಸಲ ಒದ್ದಾಡಬಹುದು, ಉಸಿರಾಟದ ತೊಂದರೆ, ಜೊಲ್ಲು ಸುರಿಸೋದು, ಕಣ್ಣಲ್ಲಿ ನೀರು ಬರೋದು ಮತ್ತು ಶರೀರದ ತಾಪಮಾನ ಕಡಿಮೆ ಆಗಬಹುದು ಇತ್ಯಾದಿ ಕಾಣಿಸಿಕೊಳ್ತದೆ. ನಂತರ ಇದಾದ್ಮೇಲೆ ಜಾನುವಾರುಗಳಿಗೆ ಹೇಳಲಿಕ್ಕಾಗಲ್ಲ. ಮತ್ತೆ ಈ ವಿಷಬಾಧೆ ಅತ್ಯಂತ ಪ್ರಮುಖವಾದ ಲಕ್ಷಣ ಅಂದ್ರೆ ಜಾನುವಾರಿನ ಹಿಂಭಾಗದಲ್ಲಿ, ಅದರಲ್ಲೂ ಗುದದ್ವಾರದ ಸುತ್ತಮುತ್ತ ಮತ್ತು ಕೆಳಭಾಗದಲ್ಲಿ ಊತ ಪ್ರಾರಂಭ ಆಗುತ್ತೆ. ಎಮ್ಮೆ ಹಾಗೂ ಆಕಳುಗಳಲ್ಲಿ ಯೋನಿಯ ಸುತ್ತ ಗಣನೀಯ ಪ್ರಮಾಣದಲ್ಲಿ ಒಂದು ಊತ ಕಂಡುಬರುತ್ತೆ. ಮತ್ತು ಗಂಡು ಜಾನುವಾರುಗಳಾದರೆ ವೃಷಣದ ಸುತ್ತ ಊತ ಕಂಡುಬರುತ್ತದೆ. ಮತ್ತೆ ಈ ಮುಳ್ಳಿಲ್ಲದ ನಾಚಿಕೆ ಗಿಡದ ಸೊಪ್ಪಂತಿಂದ ಜಾನುವಾರುಗಳು 7-10 ದಿನಗಳಲ್ಲಿ ಸಾವನ್ನಪ್ಪುತ್ತವೆ. ಮತ್ತೆ ಈ ಮುಳ್ಳಿಲ್ಲದ ನಾಚಿಕೆ ಗಿಡ ಏನಿದೆ, ಈ ಸೊಪ್ಪನ್ನು ನಾವು ಪ್ರಾಯೋಗಿಕವಾಗಿ ಕೆಲವು ಕರುಗಳಲ್ಲಿ ಮತ್ತು ಇಲಿಗಳಲ್ಲಿ ತಿಂದು ಅಭ್ಯಾಸ ಮಾಡಿದಾಗ ಎಲ್ಲ ಈ ಎಲ್ಲ ಲಕ್ಷಣಗಳು ಕಂಡುಬರ್ತವೆ. ಮತ್ತು ಈ ವಿಷಬಾಧೆಯಿಂದ ಸತ್ತ ಒಂದು ಜಾನುವಾರಿನ ಮರಣೋತ್ತರ ಪರೀಕ್ಷೆಯಿಂದ ನೋಡಿದಾಗ ಮತ್ತು ಅದರ ಶರೀರದಲ್ಲಿರುವಂತಹ ರಕ್ತವನ್ನು ತೆಗೆದು ವಿವಿಧ ಸಾರಗಳನ್ನು ಪರೀಕ್ಷೆ ಮಾಡಿದಾಗ ಜಾನುವಾರಿನ ಮೂತ್ರಪಿಂಡಗಳು, ಹೃದಯ, ಶ್ವಾಸಕೋಶ ಮತ್ತು ಬಹು ಅಂಗಗಳು ಎಲ್ಲವೂ ವೈಫಲ್ಯವಾಗಿರುವುದು ಕಂಡುಬಂದಿದೆ. ಸಾಮಾನ್ಯವಾಗಿ 300 ಕಿಲೋ ತೂಕದ ಒಂದು ಜಾನುವಾರು 5-8 ಕೆಜಿ ಸೊಪ್ಪನ್ನು ತಿಂದಾಗ ತೀವ್ರತರವಾದ ಒಂದು ರೋಗ ಲಕ್ಷಣಗಳು ಕಂಡುಬರುತ್ತವೆ. ಇದಕ್ಕಿಂತ ಕಡಿಮೆ ತಿಂದಾಗ ಅಲ್ಪ ಸ್ವಲ್ಪ ಪ್ರಮಾಣದ ರೋಗ ಲಕ್ಷಣಗಳು ಕಂಡುಬಂದು ಪಶುವೈದ್ಯರಿಂದ ಚಿಕಿತ್ಸೆ ನೀಡಿದರೆ ಜಾನುವಾರು ಚೇತರಿಸಿಕೊಳ್ಳುವಂತೂ ಸಾಧ್ಯತೆ ಇದೆ. ಈ ವಿಷಬಾಧೆಯ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ತಜ್ಞ ಪಶುವೈದ್ಯರು ಸೋಡಿಯಂ ಥಯೋಸಲ್ಫೇಟ್ ಹೇಳುವ ಒಂದು ರಾಸಾಯನಿಕವನ್ನು ಬಳಸಿ ಅದಕ್ಕೆ ಚಿಕಿತ್ಸೆ ನೀಡಿದರೆ ಸ್ವಲ್ಪ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಪರಿಣಾಮ ಉಂಟಾಗುತ್ತೆ. ಡಾಕ್ಟರ್, ತಾವು ಹೇಳಿದಂತ ಈ ರೋಗ ಲಕ್ಷಣಗಳನ್ನು ಕಂಡಾಗ ಮಾಲೀಕರು ಅದನ್ನ ತಕ್ಷಣ ಸಮೀಪದ ಪಶುವೈದ್ಯಕೀಯ ಇಲಾಖೆ ಅಥವಾ ಪಶುವೈದ್ಯಕೀಯ ಕೇಂದ್ರಗಳಿಗೆ ತಗೊಂಡು ಹೋಗಿ ವೈದ್ಯರ ಹತ್ರ ಚಿಕಿತ್ಸೆ ಕೊಡಿಸಿದ್ರೆ ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಆದ್ರೆ ಈಗ ತಕ್ಷಣಕ್ಕೆ ಏನಾರ ಮಾಡಬಹುದಾ ಮನೆಯಲ್ಲೇ? ತಕ್ಷಣಕ್ಕೆ ರೈತ ಬಾಂಧವರು ಅವರ ಮನೆಯಲ್ಲಿ ಪ್ರಥಮ ಚಿಕಿತ್ಸೆಯಾಗಿ ಕೆಲವು ಹಳ್ಳಿಯ ಔಷಧಿಗಳನ್ನೇ ಮಾಡಬಹುದು. ಉದಾಹರಣೆಗೆ ಇದರಲ್ಲಿ ಸಾಕಷ್ಟು ಮಲಬದ್ಧತೆ ಇರುವುದರಿಂದ ಈ ಮಲಬದ್ಧತೆಯನ್ನು ನಿವಾರಣೆ ಮಾಡಲಿಕ್ಕೆ ಅವರು ಮನೆಯಲ್ಲೇ ಇರುವಂತಹ ಕೆಲವು ಔಷಧಿಗಳಾದಂತಹ ಮಜ್ಜಿಗೆ ಅಥವಾ ಈ ಹುಣಸೆ ಹಣ್ಣಿನ ರಸ, ಅದರಿಂದ ಉದಾಹರಣೆಗೆ ಒಂದು ಬೊಗಸೆಯಷ್ಟು ಒಂದು ಹುಣಸೆ ಹಣ್ಣನ್ನು ಕೈಯಲ್ಲಿ ತೆಗೆದುಕೊಂಡು ಜಾನುವಾರಿಗೆ ತಿನ್ನಿಸಿದರೆ ಅದು ಸ್ವಲ್ಪ ಮಲಬದ್ಧತೆ ಕಡಿಮೆಯಾಗಿ ಈ ಹೊಟ್ಟೆಯಲ್ಲಿರುವಂತಹ ಗಿಡದ ಏನು ಅವಶೇಷಗಳೇನಿರ್ತವೆ ಅದು ಸಗಣಿಯಲ್ಲಿ ಹೋಗುವಂತಹ ಒಂದು ಸಾಧ್ಯತೆ ಇರುತ್ತದೆ. ಮುಖ್ಯವಾಗಿ ಈ ವಿಷಬಾಧೆಯಲ್ಲಿ ಮೂತ್ರಜನಕಾಂಗ ಹಾಳಾಗಿಬಿಡುತ್ತದೆ. ಅದಕ್ಕಾಗಿ ಜಾನುವಾರಿಗೆ ಸಾಕಷ್ಟು ನೀರನ್ನು ಕೊಡಬೇಕು, ಎಷ್ಟು ಕುಡಿತದೆ ಅಷ್ಟು ಕೊಡಬೇಕು. ಈ ಕೆಲವು ಸಲ ಜಾನುವಾರು ನೀರನ್ನು ಕುಡಿಲಿಕ್ಕಿಲ್ಲ, ಆದರೂ ಅವರು ಅದನ್ನು ಆದಷ್ಟು ನೀರಿಗೆ ಎಷ್ಟು ಸಾಧ್ಯ ಅಷ್ಟು ನೀರು, ಯಾಕಂದರೆ ಈ ಕಿಡ್ನಿ ವೈಫಲ್ಯ ಆದಾಗ ಅಥವಾ ಮೂತ್ರಜನಕದ ವೈಫಲ್ಯ ಆದಾಗ ಜಾನುವಾರಿನ ಉದರದಲ್ಲಿ ಸಾಕಷ್ಟು ಶರೀರದ ಒಂದು ಸಾರ ಅಥವಾ ನೀರು ಸೇರಿಕೊಂಡ್ಬಿಡುತ್ತೆ. ಅದರಿಂದ ಅದಕ್ಕೆ ತುಂಬ ನಿರ್ಜಲೀಕರಣವಾಗುತ್ತದೆ ಶರೀರದಲ್ಲಿ. ಮತ್ತೆ ಪ್ರಥಮ ಚಿಕಿತ್ಸೆ ನಮ್ಮ ಏನು ರೈತರು ಮಾಡ್ತಾರೆ ಅದಕ್ಕೆ ತಕ್ಕ ಹಾಗೆ ತಜ್ಞ ಪಶುವೈದ್ಯರನ್ನು ಕರೆಸಿ ಚಿಕಿತ್ಸೆ ಮಾಡಿದ್ರೂ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಗುಣ ಆಗುವ ಸಾಧ್ಯತೆ ಇದೆ. ನಂತರ ಒಂದು ಸಲ ಎರಡು ಕಿಡ್ನಿ ಶೇಕಡ 90%ಕ್ಕಿಂತ ಜಾಸ್ತಿ ನಾಶವಾದರೆ ಜಾನುವಾರು ಬದುಕು ಉಳಿಯುವ ಸಾಧ್ಯತೆ ಬಹಳ ಕಡಿಮೆ. ಡಾಕ್ಟರ್, ಇದು ಗುಡ್ಡದಲ್ಲಿ ಮೇಯುವಂತ ಅಥವಾ ನಾವು ಹೊರಗಡೆ ಬಿಟ್ಟು ಮೇಯುವಂತಹ ಜಾನುವಾರುಗಳಲ್ಲಿ ಕಂಡು ಬರುವಂತಹ ಸಮಸ್ಯೆ, ಆದ್ರಿಂದ ಮಾಲೀಕರು ಏನ್ ಮಾಡ್ತಾರೆ, ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ ಅಂತೇಳಂದ್ರೆ ಹೇಗೂ ಎಲ್ಲೋ ಹೊರಗಡೆ ನೀರು ಕುಡ್ಕೊಂಡ್ ಬಂದಿರುತ್ತೆ ಬಿಡು ಅತ್ಲಾಗೆ ಅಂತೇಳಿ ಸುಮ್ಮನಾಗ್ಬಿಡ್ತಾರೆ. ಆದ್ರೆ ಮನೆಗೆ ಬಂದ ಕೂಡಲೇ ಒಂದು ನೀರು ಕೊಡೋದು ಅಥವಾ ಅವಕ್ಕೆ ಕಲಗಚ್ಚು ಕೊಡೋದು ಅಂತ ಒಂದು ಅಭ್ಯಾಸ ಕೆಲವ್ರ ಮನೆಯಲ್ಲಿ ರೈತರಲ್ಲಿ ಇರುತ್ತೆ. ಆದ್ರೆ ಹೆಚ್ಚೆಚ್ಚು ಈ ತರದ ನೀರು ಕುಡಿಸೋದ್ರಿಂದ ಈ ತರದ ವಿಷಬಾಧೆ ಉಳ್ಳಂತಹ ಯಾವ್ದಾದ್ರು ಸಸ್ಯಗಳನ್ನ ಅವು ತಿನ್ಕೊಂಡ್ ಬಂದಿದ್ರೆ ಅದು ಮೂತ್ರದ ಮೂಲಕವಾಗಿ ಮತ್ತೆ ಸಗಣಿ ಮೂಲಕವಾಗಿ ಅದು ಹೋಗ್ಲಿಕ್ಕೆ ವಿಸರ್ಜನೆ ಆಗ್ಲಿಕ್ಕೆ ತುಂಬಾ ಅನುಕೂಲವಾಗುತ್ತೆ ಅಂತ ಹೇಳಿ. ಖಂಡಿತ ನಿಜ. ಈ ನೀರಿನ ಚಿಕಿತ್ಸೆ ಏನಿದೆ, ನಾವು ಈಗಾಗಲೇ ಈ ರೀತಿಯ ಯಾವುದೇ ರೀತಿಯ ಸಸ್ಯಜನ್ಯ ವಿಷಬಾಧೆ ಆಗಲಿ ಮತ್ತೆ ಬೇರೆಯ ವಿಷಬಾಧೆ ಆಗಲಿ ಅಥವಾ ಯಾವುದೇ ಕಾರಣದಿಂದ ಜಾನುವಾರು ಮೇವನ್ನು ಬಿಟ್ಟಾಗ ಅದಕ್ಕೆ ರೈತರೇ ಮಾಡಬಹುದಾದಂತ ಒಂದು ಜಲ ಚಿಕಿತ್ಸೆಯನ್ನು ನಾವು ಹೇಳ್ತೀವಿ. ಕೆಲವು ರೈತ ಬಾಂಧವರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ರೈತ ಬಾಂಧವರ ಮನೆಯಲ್ಲಿ ಒಂದು ಕೊಳಾಯಿ ಇದ್ದಿರುತ್ತೆ, ಮತ್ತೊಂದು ಹೋಸ್ ಪೈಪ್ ಅಂತ ಏನು ಹೇಳ್ತೀವಿ ಅದಿರುತ್ತೆ. ಆ ಕೊಳಾಯಿಯ ಒಂದು ತುದಿಗೆ ಹೋಸ್ ಪೈಪ್ ಅನ್ನ ಜೋಡಿಸಬೇಕು, ನಂತರ ಜಾನುವಾರಿನ ಬಾಯಲ್ಲಿ ನಿಧಾನಕ್ಕೆ ಅದನ್ನ ಹೋಸ್ ಪೈಪ್ ಅನ್ನು ಬಿಡ್ತಾ ಹೋಗಬೇಕು. ಆಗ ಸ್ವಲ್ಪ ಪ್ರಮಾಣದ ಒತ್ತಡ ಕಡಿಮೆನೆ ಇರಬೇಕು. ಆಗ ಅದು ಜಾನುವಾರು ಗುಟುಕರಿಸು ನಮ್ಗೆ ಗೊತ್ತಾಗತ್ತೆ, ರೈತ ಬಾಂಧವರಿಗೆ ಗೊತ್ತಾಗತ್ತೆ. ತೀರಾ ತಲೆಯನ್ನು ಪೂರ್ತಿ ಎತ್ತಿದ್ರೆ ಶ್ವಾಸಕೋಶಕ್ಕೆ ಹೋಗುವಂತ ಒಂದು ಸಾಧ್ಯತೆ ಇದೆ. ಅದರಿಂದ ತಲೆಯನ್ನು ಜಾಸ್ತಿ ಎತ್ತದೆ, ಈ ಪೈಪ್ ನಿಂದ ನೀರು ಕುಡಿಸಿದ್ರೆ ಈ ರೀತಿಯ ವಿಷಬಾಧೆಯ ಲಕ್ಷಣಗಳು ಬಹಳಷ್ಟು ಬೇಗ ಕಡಿಮೆ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ನೀರು ಜಾನುವಾರಿಗೆ ಬೇಕು. ಇದನ್ನು ನಾವು ಗ್ಲುಕೋಸ್ ಅಥವಾ ಇತ್ಯಾದಿಗಳಿಂದ ಕೊಡಲೇ ಹೋದ್ರೆ ಆ ಚಿಕಿತ್ಸೆ ತುಂಬಾ ದುಬಾರಿ ಆಗುತ್ತೆ. ಡಾಕ್ಟರ್, ತಾವು ಹೇಳದಂಗೆ ಈ ಮುಳ್ಳಿಲ್ಲದಂತಹ ನಾಚಿಕೆ ಗಿಡವನ್ನ ರೈತರು ಬಹುಶಃ ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ತಾರೆ, ಕಾಂಪೋಸ್ಟ್ ಮಾಡ್ಲಿಕ್ಕೆ ಬಳಸಬಹುದು. ಈಗ ಉದಾಹರಣೆಗೆ ಕಳೆ ಬೆಳೆದೇ ಇರೋ ಹಾಗೆ ತಮ್ಮ ತೋಟದಲ್ಲಿ ಇದನ್ನು ಬೆಳೆಸಿಬಿಟ್ಟು ಅದನ್ನು ಕತ್ತರಿಸ್ಬಿಟ್ಟು ಕಾಂಪೋಸ್ಟ್ ಗೊಬ್ಬರವನ್ನು ಮಾಡ್ಕೊಳ್ಬಹುದು. ಆದ್ರೆ ಇಲ್ಲಿ ವಿಶೇಷವಾದ ಒಂದು ಎಚ್ಚರಿಕೆ ಏನು ವಹಿಸಬೇಕು ಅಂತೇಳಂದ್ರೆ ಅದು ಜಾನುವಾರುಗಳಿಗೆ ಸಿಗಬಾರದು, ಅವು ತಿನ್ನಬಾರದು, ತಿನ್ನದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸೋದು ಬಹಳ ಉತ್ತಮ. ಖಂಡಿತ ನಿಜ. ಯಾವುದೇ ಸಸ್ಯಜನ್ಯ ವಿಷಬಾಧೆ ಏನಿದೆ ಅದನ್ನ ಜಾನುವಾರು ತಿನ್ನದಂತೆ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ಅದೇ ರೀತಿ ಈ ರೀತಿಯ ಮುಳ್ಳಿಲ್ಲದ ನಾಚಿಕೆ ಗಿಡ ಅವರ ಕೊಟ್ಟಿಗೆಯಲ್ಲಿ ಅಥವಾ ಜಾನುವಾರುಗಳ ಕಾಲುಬುಡದಲ್ಲಿ ಬರೆದಾಗೆ ಅವರು ಎಚ್ಚರಿಕೆ ವಹಿಸಬಹುದು. ಈ ರೀತಿ ಕಳೆಗಳು ಅವರು ತೋಟದಲ್ಲಿ ಬೆಳಿಬಹುದು, ಅದನ್ನು ಅವರು ಗುರುತಿಸಿಕೊಂಡು ಜಾನುವಾರುಗಳು ಅದನ್ನು ತಿನ್ನದ ಹಾಗೆ ಎಚ್ಚರಿಕೆ ವಹಿಸಿದರೆ ಸಾವನ್ನ ಪ್ರಮಾಣ ಕಡಿಮೆ ಮಾಡಬಹುದು. ಸಾಮಾನ್ಯವಾಗಿ ರೈತ ಬಾಂಧವರು ತಮ್ಮ ತೋಟದಲ್ಲಿ ಬೆಳೆದಂತಹ ಹುಲ್ಲನ್ನ ಕತ್ತರಿಸಿಕೊಂಡು ಜಾನುವಾರುಗಳಿಗೆ ಹಾಕಬೇಕಾದ್ರೆ ಏನಾರ ಇದು ಬರುವಂತಹ ಸಾಧ್ಯತೆಗಳಿರುತ್ತೆ ಅವ್ರ ತೋಟದಲ್ಲಿ ಏನಾರ ಇದ್ರೆ. ಹಾಗಾಗಿ ಸಾಕಷ್ಟು ಎಚ್ಚರಿಕೆ ವಹಿಸೋದು ಒಳ್ಳೇದು. ಡಾಕ್ಟ್ರೆ, ಎಲ್ಲ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಷಯುಕ್ತ ಗಿಡಗಳ ಸೇವನೆಯಿಂದ ಜಾನುವಾರುಗಳ ಮೇಲೆ ಪರಿಣಾಮ ಈ ಕುರಿತು ಶಿವಮೊಗ್ಗ ಪಶು ವೈದ್ಯಕೀಯ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ಆರ್ ಶ್ರೀಧರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್ಎನ್ ಸುಬ್ರಹ್ಮಣ್ಯ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.